ಗಂಟೆಯಾಗಿ 50:30 ಕಂಪನಾಂಕ 102.1 MHz. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ನೇಗಿಲ ಯೋಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಬೇವು ಲೇಪಿತ ಯೂರಿಯಾ ಬಳಕೆಯ ಮಹತ್ವ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಸ್ಆರ್ ಬಾಲನಗೌಡರ್ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ಡಾಕ್ಟರ್ ವಿಜಿ ಬಾವಲತ್ತಿ. ನಂತರ ರಾಯಚೂರು ತಾಲೂಕಿನ ಕಟ್ಲೆಟ್ಕೂರು ಗ್ರಾಮದ ಹೊನ್ನಯ್ಯ ಅವರ ತರಕಾರಿ ಬೇಸಾಯದ ಅನುಭವಗಳು, ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ, ಹಾಗೂ ಕುಷ್ಟಗಿ ತಾಲೂಕಿನ ಗುಮ್ಮಗೇರ ಗ್ರಾಮದ ಗದ್ದೆಪ್ಪ ಬಾವಿಕಟ್ಟಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು. ಹಾಗಾದರೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೇಳೋಣ ಬೇವು ಲೇಪಿತ ಯೂರಿಯಾ ಬಳಕೆಯ ಮಹತ್ವ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಸ್ಆರ್ ಬಾಲನಗೌಡರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇವು ಲೇಪಿತ ಯೂರಿಯಾ ಅಂದರೆ ಏನು, ಬೇವು ಲೇಪಿತ ಯೂರಿಯಾವನ್ನು ಕೃಷಿಯೊಳಗೆ ಬಳಸೋದ್ರ ಒಂದು ಮಹತ್ವ ಎಷ್ಟರ ಮಟ್ಟಿಗೆ ಐತಿ, ಯಾಕೆ ಇತ್ತೀಚೆಗೆ ಸರ್ಕಾರ ಬೇವು ಲೇಪಿತ ಒಂದು ಯೂರಿಯಾ ಗೊಬ್ಬರವನ್ನು ಮಾರುಕಟ್ಟೆಗೆ ತಂತು ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಸ್ ಆರ್ ಬಾಲನಗೌಡರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಬಾಲನಗೌಡ್ರು. ನಮಸ್ಕಾರ. ಮೊದಲನೇದಾಗಿ ಈಗ ಯೂರಿಯಾ ಗೊಬ್ಬರದ ಬಗ್ಗೆ ಮಾತಾಡೋ ಹೊತ್ತಿನಾಗ, ಯೂರಿಯಾ ಗೊಬ್ಬರ ಅಂದರೆ ಏನು, ಇದರಲ್ಲಿ ಏನು ಒಂದು ಪೌಷ್ಟಿಕಾಂಶ ಇರುತ್ತೆ ಯೂರಿಯಾ ಗೊಬ್ಬರದಲ್ಲಿ? ನಾವು ಸಸ್ಯಗಳಿಗೆ ಸುಮಾರು 17 ಪೌಷ್ಟಿಕಾಂಶಗಳು ಅವಶ್ಯಕ ಪೌಷ್ಟಿಕಾಂಶಗಳು ಅಂತ ಹೇಳ್ತೀವಿ. ಅದರಲ್ಲಿ ಪ್ರಧಾನ ಪೌಷ್ಟಿಕಾಂಶಗಳು 6 ಬರ್ತವೆ. ಅದು ಇಂಗಾಲ, ಜಲಜನಕ ಮತ್ತು ಆಮ್ಲಜನಕ, ಇವು ವಾತಾವರಣದಿಂದನೇ ಸಿಗ್ತವೆ. ಅದೇ ಥರ ಸಾರಜನಕ, ರಂಜಕ, ಪೊಟ್ಯಾಷಿಯಮ್ನು ಕೂಡ ಪ್ರಧಾನ ಪೋಷಕಾಂಶಗಳಂತ ಹೇಳ್ತೀವಿ. ಇದನ್ನು ನಾವು ಕೃತಕವಾಗಿ ಸರಬರಾಜು ಮಾಡಬೇಕಾಗುತ್ತೆ ಮತ್ತು ಇದನ್ನು ಅಧಿಕ ಪ್ರಮಾಣದಲ್ಲಿ ನಾವು ಒದಗಿಸ್ತೀವಿ, ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷಿಯಮ್. ಜೊತೆಗೆ ದ್ವಿತೀಯ ಪ್ರಧಾನ ಪೋಷಕಾಂಶಗಳೇನಿದ್ದಾವೆ, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಗಂಧಕ, ಇವು ಭೂಮಿಯಲ್ಲಿ ಯಥೇಚ್ಛವಾಗಿ ಇರುತ್ತೆ. ಇದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಇದುವರೆಗೆ ಹಾಕ್ತಾ ಇದ್ದಿಲ್ಲ, ಆದರೆ ಇವಾಗ ನಾವು ಗಂಧಕನೂ ಕೂಡ ಹಾಕುವಂಥ ಪರಿಸ್ಥಿತಿ ಬಂದಿದ್ದಾವೆ. ಜೊತೆಗೆ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೀಷಿಯಂನು ಕೂಡ ಹಾಕಬೇಕಾದಂಥ ಒಂದು ಸನ್ನಿವೇಶಗಳು ಬಂದು ಒದಗ್ತಾ ಇದ್ದಾವೆ. ಇದ್ರ ಜೊತೆಗೆ ಲಘು ಪೋಷಕಾಂಶಗಳನ್ನು ಕೂಡ ಕಬ್ಬಿಣ, ಸತ್ತು, ತಾಮ್ರ, ಮ್ಯಾಂಗನೀಸ್, ಕ್ಲೋರಿನ್, ಮಾಲಿಬ್ಡಿನಮ್ ಬೋರಾನ್, ನಿಕ್ಕೆಲ್ ಈ ಥರ ಲಘು ಪೋಷಕಾಂಶಗಳು ಇವು ಅತಿ ಕಡಿಮೆ ಪ್ರಮಾಣದಲ್ಲಿ ಬೆಳೆಗೆ ಬೇಕಾಗುತ್ತೆ. ಇವುಗಳು ಕೂಡ ಇವಾಗ ಯಾಕೆ ಕೊರತೆ ಆಗ್ತಾ ಇದೆ ಅಂತಂದರೆ, ರೈತರು ಹೆಚ್ಚಾಗಿ ಬರೀ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಒಂದು ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡುವುದನ್ನು ಕಡಿಮೆ ಮಾಡಿದ್ದಕ್ಕೆ ಇದು ಲಘು ಪೋಷಕಾಂಶಗಳು ಮತ್ತು ಗಂಧಕ್ಕನ್ನು ಕೂಡ ಕೊರತೆ ಆಗುವಂಥ ಸನ್ನಿವೇಶ ಇದೆ. ಇಳುವರಿಯನ್ನು ನಾವು ತಗೊಳ್ತಾ ಇದ್ದೀವಿ ಹಸಿರು ಕ್ರಾಂತಿ ಆದಮೇಲೆ ಸುಮಾರು 5-10 ಪಟ್ಟು ಇಳುವರಿ ಹೆಚ್ಚಾಗಿದೆ. ಎಲ್ಲ ದೇಶಗಳಲ್ಲಿ ಒಂದು ಎವರೇಜ್ ತೊಗೊಂಡ್ರೆ ಸುಮಾರು 8 ಪಟ್ಟು ನಾವು ಇಳುವರಿ ಹೆಚ್ಚು ಮಾಡಿದ್ದೀವಿ ಅಂತ, ಪ್ರತಿ ಎಕರೆ ಭೂಮಿಯಲ್ಲಿ ಇಳುವರಿ ತೊಗೊಳ್ತಾ ಇರೋದು. ಸೊ ಅದಕ್ಕಾಗಿ ಆ ಭೂಮಿಯ ಫಲವತ್ತತೆ ಕ್ರಮೇಣ ಕಡಿಮೆ ಆಗ್ತಾ ಹೋಗಿದೆ. ಹಾಗಾಗಿ ಈಗ ನಾವು ಅತಿ ಹೆಚ್ಚು ಇಳುವರಿ ತೊಗೊಳ್ಳುವಂಥ ಸನ್ನಿವೇಶದಲ್ಲಿ ನಾವು ಹೆಚ್ಚು ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನು ಅಧಿಕ ಪ್ರಮಾಣದಲ್ಲಿ ನಾವು ಇದನ್ನು ಬಳಸಬೇಕಾಗುತ್ತೆ. ಅದಕ್ಕಾಗಿ ಇವು ಸಾರಜನಕನೂ ಕೂಡ ಒಂದು ಪ್ರಧಾನ ಪೋಷಕಾಂಶ, ಮತ್ತು ಇದಕ್ಕೆ ಕಿಂಗ್ ಪಿನ್ ಇನ್ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ. ಅಂದರೆ ಸಾರಜನಕ ಗೊಬ್ಬರಕ್ಕೆ, ಸಾರಜನಕ ಪೋಷಕಾಂಶಕ್ಕೆ ಇದೇ ಒಂದು ರಾಜ ಗೊಬ್ಬರಗಳ ರಾಜ ಇದು. ಗೊಬ್ಬರಗಳ ಒಂದು ಬಹಳ ಪ್ರಮುಖವಾದಂತಹ ಪೋಷಕಾಂಶ ಇದು. ಪೋಷಕಾಂಶ ಈಗ ಸಾರಜನಕ ಅಂತಂದ್ರೆ ಯೂರಿಯಾದಲ್ಲಿ ಮಾತ್ರ ಸಾರಜನಕ ಸಿಗತ್ತಂತಿರ್ತಾವ. ಅವು ಯೂರಿಯಾ ಜೊತೆಗೆ ಬೇರೆ ಪೋಷಕಾಂಶಗಳು ಇದಾವ. ಆದ್ರೆ ಯೂರಿಯಾ ಗೊಬ್ಬರ ಏನಿರುತ್ತೆ, ಇದು ಹೆಚ್ಚಿನ ಪ್ರಮಾಣದಲ್ಲಿ ಮಾರ್ಕೆಟಲ್ಲಿ ಲಭ್ಯತೆ ಇರೋದ್ರಿಂದ, ಅಂದ್ರೆ ಇದನ್ನೇ ನಾವು ಜಾಸ್ತಿ ಉತ್ಪಾದನೆ ಮಾಡ್ತಿರೋದ್ರಿಂದ ರೈತರಿಗೆ ಅದು ಸುಲಭವಾಗಿ ಸಿಗ್ತಿರ್ತದ. ಅವ್ರು ಬೇರೆ ಗೊಬ್ಬರ ಕೇಳಿದ್ರೆ ಸಿಗೋದಿಲ್ಲ. ಈಗ ಇಫ್ಕೋ ಕಂಪನಿ ಇದು 10-26 ನಾವು ಹಾಕಂತ ಹೇಳಿರ್ತೀವಿ ರೈತರಿಗೆ, ಆದ್ರೆ ಎಲ್ಲರಿಗೂ ಸಿಗಲ್ಲ. ದೊಡ್ಡ ದೊಡ್ಡ ರೈತರಿಗೆ ಮಾತ್ರ ಅದು ಸಿಗ್ತಿರ್ತದೆ. ಅಂದ್ರೆ ಅದು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಿರ್ತದೆ, ಅಂದ್ರೆ ಕಾಂಪ್ಲೆಕ್ಸ್ ಗೊಬ್ಬರಗಳು. ಸಾರ್ವಜನಿಕ ಇದು ಸ್ಟ್ರೇಟ್ ಗೊಬ್ಬರ ಇರೋದ್ರಿಂದ, ಅಂದ್ರೆ ನೇರ ರಸಗೊಬ್ಬರ ಆಗೋದ್ರಿಂದ ಇದು ಅಧಿಕ ಪ್ರಮಾಣದಲ್ಲಿ ಮಾರ್ಕೆಟಲ್ಲಿ ಸಿಗೋದ್ರಿಂದ ರೈತರು ಇದನ್ನ ಹಾಕಿದ್ರೆ ಹಸಿರಾಗೋದನ್ನು ಕೂಡ ತಾವು ಗಮನಿಸ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಾಗಿ ಯೂರಿಯಾ ಗೊಬ್ಬರನೇ ಹೆಚ್ಚು ಬಳಸ್ತಾ ಇದ್ದಾರೆ. ಈಗ ಯೂರಿಯಾ ಗೊಬ್ಬರ ಇತ್ತೀಚೆಗೆ ಬೇವು ಲೇಪಿತ ಯೂರಿಯಾ ಗೊಬ್ಬರ ಬಂದಿದೆ ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ದೀವಿ ನಾವು. ಏನಿದು ಬೇವು ಲೇಪಿತ ಯೂರಿಯಾ ಗೊಬ್ಬರ, ಯಾಕೆ ಮಾರ್ಕೆಟಿಗೆ ಬಂತು? ಮೊದಲು ಬೇವು ಲೇಪಿತ ಇರಲಿಲ್ವಾ? ಹೇಗೆ, ಯಾಕೆ ಇದನ್ನು ಬೇವು ಲೇಪಿತ ಯೂರಿಯಾ ಗೊಬ್ಬರ ತಂದರು? ಇದರಿಂದ ಏನು ರೈತರಿಗೆ ಪ್ರಯೋಜನಗಳಾಗ್ತಾವೆ ಅಂತಿರ್ತಾರೆ? ಸೊ ಇವಾಗ ಪ್ರಧಾನ ಮಂತ್ರಿಗಳು 2014 ಬಂದ ತಕ್ಷಣ ಅವರು ನೀಮ್ ಕೋಟೆಡ್ ಯೂರಿಯಾ ಅಂತ, ಅಂದ್ರೆ ಬೇವು ಲೇಪಿತ ಯೂರಿಯಾ ಏನಿದೆ ಅಲ್ಲ, ಇದ್ರ ಬಗ್ಗೆ ಅವರು ಭಾಳಷ್ಟು ಹಲವಾರು ಕಡೆ ಹೋದಲ್ಲಿ ಮಾತಾಡಿದರು. ಸೊ ಅದು ಅವ್ರು ಬಂದ ತಕ್ಷಣವೇ ಈ ಒಂದು ಬೇವು ಲೇಪಿತ ಯೂರಿಯಾ ಒಂದು ಉತ್ಪಾದನೆಯನ್ನು 35% ಇದ್ದದ್ದನ್ನು 75% ತನಕ ಬಂದ ತಕ್ಷಣವೇ ಇದನ್ನು ಪ್ರಾರಂಭ ಮಾಡಿದರು. ಇದು ಕಾರಣ ಅಂತಂದರೆ ಈ ಯೂರಿಯಾ ಗೊಬ್ಬರ ಸಬ್ಸಿಡಿ ರೂಪದಲ್ಲಿ ಮಾರ್ಕೆಟಲ್ಲಿ ಸಿಗೋದ್ರಿಂದ ಆ ಒಂದು ಪರಿಕರನ್ನು ಅವರು ಒಂದು ಬೇರೆ ಪದಾರ್ಥಗಳಿಗೆ, ಅಂದ್ರೆ ಕಾಸ್ಮೆಟಿಕ್ಸು ಮತ್ತು ಇಂಥ ಹಲವಾರು ಪದಾರ್ಥಗಳಿಗೆ, ಬೇರೆ ರಾಸಾಯನಿಕ ಒಂದು ಕಾರ್ಖಾನೆಗಳು ಇದನ್ನು ಉಪಯೋಗಿಸ್ಲಿಕ್ಕೆ ಹತ್ತಿದ್ವು. ಅದು ಕೃಷಿಗೆ ಖರ್ಚಾಗ್ತಿರ್ಲಿಲ್ಲ, ಅಂದ್ರೆ ಆ ಸಬ್ಸಿಡಿನೂ ಕೂಡ ಬೇರೆ ರೂಪದಲ್ಲಿ ಅವ್ರು ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಅವರು ಅನುಕೂಲ ಆಗ್ತಿತ್ತು. ಹಂಗಾಗಿ ಈ ಒಂದು ನೀಮ್ ಕೋಟೆಡ್ ಯೂರಿಯಾ ಉತ್ಪಾದನೆ ಮಾಡೋದ್ರಿಂದ ಇದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ಈ ಒಂದು ಬೇವು ಲೇಪಿತ ಯೂರಿಯಾ ಉಪಯೋಗಿಸೋದ್ರಿಂದ ಈ ಒಂದು ಯೂರಿಯಾ ಗೊಬ್ಬರದ ಉಪಯೋಗ ಸಾಮರ್ಥ್ಯ, ಅಂದ್ರೆ ಬೆಳೆ ಎಷ್ಟು ತಗೊಳ್ತದೆ, ಅದು 100 kg ನಾವು ಹಾಕಿದ್ರೆ ಸುಮಾರು 40-50% ಮಾತ್ರ ಬೆಳೆ ತಗೊಳ್ತಿತ್ತು. ಇವಾಗ ಇದರಿಂದ ನಾವು 70% ಬೆಳೆ ಉಪಯೋಗ ಆಗುವಂಥ ಒಂದು ಸನ್ನಿವೇಶ ಇರುತ್ತೆ. ಅದಕ್ಕೆ ಕಾರಣ ಅಂತಂದ್ರೆ ಈ ಯೂರಿಯಾ ಗೊಬ್ಬರ ಏನಿರುತ್ತೋ ಸಂಪೂರ್ಣ ನೀರಿನೊಳಗೆ ಕರಗ್ತದ, ಆಮೇಲೆ ಅದು ಬೆಳೆಗಳಿಗೆ ಬಹುದಿನಗಳವರೆಗೆ ಲಭ್ಯ ಇರೋಂಗಿಲ್ಲ. ಆಮೇಲೆ ನೀರಿನಲ್ಲಿ ಕರಗಿ ಬೇರಿನ ಆಳದಿಂದ ಕೆಳಗೆ ಹೋಗೋದ್ರಿಂದ ಅದು ಹಾಳಾಗ್ತದೆ, ಬೆಳೆಗೆ ಸಿಗ್ತಿರಂಗಿಲ್ಲ. ಸೊ ಇವಾಗ ಒಂದು ಬೇವು ಲೇಪಿತ ಯೂರಿಯಾ ನಾವು ಬಳಕೆ ಮಾಡೋದ್ರಿಂದ, ನೀಮ್ ಕೋಟೆಡ್ ಯೂರಿಯಾ ಬಳಕೆ ಮಾಡೋದ್ರಿಂದ ಇದು ನಿಧಾನವಾಗಿ ಕರಗ್ತದೆ. ಸೊ ಹಾಗೆ ಕ್ರಮೇಣ 2 ತಿಂಗಳವರೆಗೂ ಇದು ಸಾರಜನಕ ಗೊಬ್ಬರ ಬೆಳೆಗಳಿಗೆ ಲಭ್ಯ ಇರೋದ್ರಿಂದ ಇದರ ಒಂದು ಉಪಯೋಗ ಸಾಮರ್ಥ್ಯ ಹೆಚ್ಚಾಗುತ್ತೆ. ಜೊತೆಗೆ ಇದು ನೈಟ್ರೇಟ್ ರೂಪದಲ್ಲಿ ಒಂದು ನೀರಿನ ಒಂದು ಅಂತರ್ಜಲಕ್ಕೆ ಹೋಗೋದನ್ನು ಕೂಡ ನಾವು ತಪ್ಪಿಸಿದರೆ ಅಲ್ಲಿ ಒಂದು ಹಲವಾರು ತೊಂದರೆಗಳು ಬರ್ತಾಯಿದ್ವು. ಅಂದರೆ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಅದು ನೀರಿನಲ್ಲಿ ಅಂತರ್ಜಲದ ನೀರಿನಲ್ಲಿ ನೈಟ್ರೇಟ್ ಪ್ರಮಾಣ ಹೆಚ್ಚಾದರೆ ಆ ಥರ ಒಂದು ಸಮಸ್ಯೆಗೂ ಕೂಡ ಬರ್ತಾಯಿತ್ತು. ಮತ್ತು ಈ ಒಂದು ಬೇವನ್ನು ನಾವು ಸಸ್ಯ ರೋಗ ಮತ್ತು ಕೀಟಗಳ ಬಾಧೆಯೂ ಕೂಡ ಇದರಿಂದ ಕಡಿಮೆ ಆಗುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬೇವಿನ ಉತ್ಪನ್ನಗಳನ್ನು ಹಲವಾರು ಕೀಟ ಮತ್ತು ರೋಗ ನಿರ್ವಹಣೆಗೆ ಉಪಯೋಗ ಮಾಡ್ತಾ ಇದ್ದಾರೆ. ಈಗ ಇದನ್ನು ಯೂರಿಯಾವನ್ನು ಬೇವು ಲೇಪಿತ ಯೂರಿಯಾ ಬಂದ ಮೇಲೆ ರೈತರಿಗೆ ಯಾವ ರೀತಿ ಉಪಯೋಗ ಆಗತ್ತೆ ಅಂದರೆ, ಯಾವ ರೀತಿ ರೈತರಿಗೆ ಇದು ಬೇವು ಲೇಪಿತ ಯೂರಿಯಾದಿಂದ ಅನುಕೂಲಗಳು ಆಗ್ತಾ ಇದ್ದಾವೆ ಅಂದರೆ, ಅದರ ಸಾಮರ್ಥ್ಯ ಹೆಚ್ಚಾಗೋದ್ರಿಂದ ಅವರು ಯೂರಿಯಾ ಗೊಬ್ಬರನ ಕಡಿಮೆ ಉಪಯೋಗ ಮಾಡ್ತಾರೆ. ಕಡಿಮೆ ಉಪಯೋಗ ಮಾಡ್ಬೋದು, ಒಂದು ಎಕರೆಗೆ ಒಂದು ಕ್ವಿಂಟಲ್ ಇದ್ದನ್ನ ಅವರು 50% ಕಡಿಮೆ ಮಾಡಬಹುದು. ಒಂದು 50% ಅಲ್ಲ 75%ನಷ್ಟು ಕಡಿಮೆ ಮಾಡ್ಕೋ ಅಂದ್ರೆ 75% ಕಡಿಮೆ ಮಾಡಬಹುದು. 75% ಕಡಿಮೆ ಆಗುತ್ತೆ ಅಂದ್ರೆ ಅದರ ಉಪಯೋಗನು ಹೆಚ್ಚಾಗುತ್ತೆ ಬೆಳೆಗೆ. ಅಂದ್ರೆ ಇನ್ನು ಸಾರ್ವಜನಿಕದ ಉಪಯೋಗ. ಆದ್ರೆ ರೈತರು ಬಹಳಷ್ಟು ಪ್ರಮಾಣ ಯೂರಿಯಾ ಗೊಬ್ಬರನೇ ಹಾಕ್ತಾರೆ, ಯಾಕಂದ್ರೆ ಅದು ಕಡಿಮೆ ರೊಕ್ಕದಲ್ಲಿ ಸಿಗುತ್ತೆ. ಅದೇ ತರ ಪೊಟ್ಯಾಷನ್ ಕೂಡ ಕಡಿಮೆ ರೊಕ್ಕದಲ್ಲಿ ಸಿಗುತ್ತೆ. ಆದ್ರೆ ಪೊಟ್ಯಾಷನ್ ಅವರು ಬಳಕೆ ಮಾಡೋದು ಗೊತ್ತಿಲ್ಲ, ಪೊಟ್ಯಾಷ್ ಗೊಬ್ಬರ ಬಗ್ಗೆ ಅವರಿಗೆ ಎಷ್ಟು ಉಪಯೋಗ ಮಾಡ್ಬೇಕು ಯಾವ ಬೆಳೆಗೆ ಅಂತ ಅನ್ನುವಂತ ಮಾಹಿತಿ ಇರದೇ ಇದ್ದಿದ್ದಕ್ಕೆ ಗೊಬ್ಬರ ಅಂದ್ಕೊಳ್ಳೆ ಅವರು ಯೂರಿಯಾ ಡಿ ಎ ಪಿ ಅಂತ ತಿಳ್ಕೊಂಡು ಅವೆರಡೇ ಹಾಕ್ತಾರೆ. ಹೌದು, ಈಗ ಬೇವು ಲೇಪಿತ ಯೂರಿಯಾ ಮೊದಲು ರೈತರು ಸಾದಾ ಒಂದು ಯೂರಿಯಾ ಬಳಸ್ತಾ ಇದ್ರು, ಬೇವು ಲೇಪಿತ ಯೂರಿಯಾ ಈಗ ಬಳಸ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ಯಾವ ಮೊದಲಿಂದು ಸಾದಾ ಯೂರಿಯಾ ಸಿಗುದಿಲ್ಲ ಅಂತೀರಿಗೆಲ್ಲ, ಎಲ್ಲ ಯೂರಿಯಾ ಗೊಬ್ಬರ ಬೇವು ಲೇಪಿತ ಯೂರಿಯಾ ಗೊಬ್ಬರ ಸಿಗ್ತಾ ಇದೆ. ಹಾ, ಇವಾಗ 2014ರಲ್ಲೇ 35% ಅದು ಬೇವು ಲೇಪಿತ ಯೂರಿಯಾ ಉತ್ಪಾದನೆ ಏನಿತ್ತು ಯೂರಿಯಾದಲ್ಲಿ, ಇವಾಗ ಅದನ್ನ 75% ಅವಾಗಲೇ ಮಾಡಿದ್ರು ಅವರು. ಆಮೇಲೆ ಈಗ 100% ಈ ಬೇವು ಲೇಪಿತ ಯೂರಿಯಾನ ಮಾರ್ಕೆಟಲ್ಲಿ ಸಿಗೋದ್ರಿಂದ ಅವ್ರು ರೈತರು ಅದನ್ನ ಉಪಯೋಗ ಮಾಡಿ ಅದ್ರ ಹೆಚ್ಚಿನ ಲಾಭ ಕಾಣಿಸ್ತಿರೋದ್ರಿಂದ ಅವರು ಕಡಿಮೆ ಪ್ರಮಾಣಕ್ಕೆ ತಾವೇ ಮುಂದುವರಿತಾರಂತ. ಈಗ ವಿಶೇಷವಾಗಿ ಸಾರಜನಕ ಗೊಬ್ಬರ ಅಂದರೆ ಯೂರಿಯಾದಲ್ಲಿ ಸಾರಜನಕ ಇರುತ್ತೆ ಪೋಷಕಾಂಶ, ಈ ಸಾರಜನಕ ರಸಗೊಬ್ಬರ ಬಳಕೆ ಮಾಡುವಾಗ ಏನು ಒಂದು ಮುಂಜಾಗ್ರತೆ ವಹಿಸ್ಬೇಕಂತಿರ್ತಾವೆ? ಸೊ ಇದು ಸಾರಜನಕ ಗೊಬ್ಬರ ನಾನು ಹೇಳ್ದಂಗೆ ಇದು ನೀರಿನಲ್ಲಿ ಕರಗ್ತದ, ಸಂಪೂರ್ಣ ಕರಗ್ತದಲ್ಲ, ಆದರೆ ಬೇವು ಲೇಪಿತ ಯೂರಿಯಾ ಕ್ರಮೇಣ ಕರಗ್ತದ. ಸೊ ಇದನ್ನ ನಾವು ಇದು ಯಾವಾಗ ಅಂತಂದ್ರೆ ಬೆಳವಣಿಗೆ ಹಂತದಲ್ಲಿ ಬೇಕು ಸಾರಜನಕ. ಹೌದು, ಅಂದ್ರೆ ಇವಾಗ 3 ತಿಂಗಳದ್ದು ಬೆಳೆ ಇತ್ತಂದ್ರೆ 30 ದಿವಸಕ್ಕೆ ಬೆಳವಣಿಗೆ ಹಂತ ಇರ್ತದೆ. ಅಂದ್ರೆ ಈಗ ನಾವು ಜೋಳ ಮೆಕ್ಕೆಜೋಳ ಬೆಳವಣಿಗೆ ನೋಡ್ತಾ ಇದ್ವಿ ಅಂದ್ರೆ 30 ದಿವಸ ಆದ್ಮೇಲೆ ನೀವು ಒಂದು ವಾರ ಬಿಟ್ಟು ಬಂದ್ರೆ ಅಂತಂದ್ರೆ ತುಂಬಾ ಹೈಟ್ ಬಂದ್ಬಿಟ್ಟಿರ್ತದೆ. ಅಂದ್ರೆ ಅದು ಮ್ಯಾಕ್ಸಿಮಮ್ ಗ್ರೋತ್ ಪೀರಿಯಡ್ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಸಾರಜನಕ ಬೇಕು. ಸಾರಜನಕ ಹೆಚ್ಚಾಗಿ ಬೆಳೆ ಶರೀರ ಬೆಳವಣಿಗೆಗೆ ಬೇಕು. ಅಂದ್ರೆ ಇದು ಪ್ರೋಟೀನ್ ಉತ್ಪಾದನೆಗೂ ಕೂಡ ಭಾಳ ಅವಶ್ಯಕತೆ ಇದೆ, ಜೊತೆಗೆ ಕೋಶ ಬೆಳವಣಿಗೆ ಅಂದ್ರೆ ಸೆಲ್ ಡೆವಲಪ್ಮೆಂಟ್ಗೂ ಕೂಡ, ಇದು ವೆಜಿಟೇಟಿವ್ ಗ್ರೋತ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಹೆಚ್ಚು ಸಾರಜನಕ ಬೇಕಾಗುತ್ತೆ. ಅಂದ್ರೆ ಬರೀ ಮೇವ್ ಅಷ್ಟೇ ಜಾಸ್ತಿ ಆಗುತ್ತೆ ಸಾರಜನಕ ಒಂದೇ ಯೂಸ್ ಮಾಡೋದ್ರಿಂದ. ಸೊ ಇದನ್ನು ನಾವು ಎರಡು ಅಥವಾ 4 ಹಂತಗಳಲ್ಲಿ ನಾವು ಕೊಡೋದು ಪೂರ್ತಿ ಏನು ರಿಕಮೆಂಡೇಷನ್ ಇರ್ತದೆ, ಶಿಫಾರಸು ಏನಿರ್ತದೆ ಅದನ್ನು ಅರ್ಧದಷ್ಟು ಸ್ಟಾರ್ಟಿಂಗಲ್ಲಿ ಕೊಡಬೇಕು. ಅದನ್ನು ಕೂಡ ಒಂದು 5 ಸೆಂಟಿಮೀಟ್ರ್ ಆಳದಲ್ಲಿ ಕೊಡಬೇಕು ಭೂಮಿಯಲ್ಲಿ, ಮತ್ತು ಸಾಲುಗಳ ಸಮೀಪದಲ್ಲೇ ಇರಬೇಕು. ನಂತರ ಅದು ತೇವಾಂಶನೂ ಕೂಡ ಇರಬೇಕು. ಸೊ ಆ ಟೈಮಲ್ಲಿ ನಾವು ಕೊಟ್ಟರೆ ಅದು ಸರಿಯಾಗಿ ಬೆಳೆಗೆ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ನಾವು ನೀಮ್ ಕೋಟೆಡ್ ಯೂರಿಯಾ ಉಪಯೋಗಿಸಿದ್ರೆ ಅದು ಇನ್ನೂ ಒಂದು ಬೆಳೆಗಳಿಗೆ ಸಿಗುವಂಥ ಸಾಮರ್ಥ್ಯ ಹೆಚ್ಚಾಗುತ್ತೆ. ಅಂದರೆ ಈಗ ನೀವಂದಂಗೆ ಯೂರಿಯಾ ಗೊಬ್ಬರವನ್ನು ಒಂದೇ ಕಂತಿನಲ್ಲಿ ಕೊಡೋದ್ರ ಬದಲಾಗಿ ಕಂತುಗಳನ್ನ 2 ಕಂತು 3 ಕಂತು ಹೀಗೆ ಕೊಡೋದು ಒಳ್ಳೇದಂತೀರಿ? ಭತ್ತಕ್ಕೆ 3 ಕಂತು ಮಾಡ್ತಾರ. ಅಂದ್ರೆ ನಾಟಿ ಮಾಡುವುದು ಅಥವಾ ಬಿತ್ತುವಾಗ ಕೂಡ ಅರ್ಧ ಭಾಗ, ನೀರಾವರಿ ಭೂಮಿಗಳಿಗೆಲ್ಲ ಅರ್ಧ ಭಾಗ ಬಿತ್ತುವಾಗ ಕೊಡ್ಬೇಕು. ಇನ್ನು ಅರ್ಧದಲ್ಲಿ ಮತ್ತೆ ಅರ್ಧದಷ್ಟು 25 ದಿವಸಕ್ಕೆ ಭತ್ತಕ್ಕಂದ್ರೆ, ಸೊ 45 ದಿವಸಕ್ಕೆ ಮತ್ತೆ ಅರ್ಧದಲ್ಲಿ ಮತ್ತೆ ಅರ್ಧ ಅಂದ್ರೆ 25% ಅನ್ನು 45 ದಿವಸಕ್ಕೆ ಕೊಡ್ಬೇಕು. ಈ ತರ ಒಂದು ನಾವು ಕಂತುಗಳನ್ನು ಮಾಡಿಕೊಟ್ರೆ ಅದು ಹೆಚ್ಚಿನ ಬೆಳೆಗಳಿಗೆ ಉಪಯೋಗ ಆಗುತ್ತೆ. ಅಂದ್ರೆ ಈಗ ಬೇವು ಲೇಪಿತ ಒಂದು ಯೂರಿಯಾದಿಂದ ಏನು ಸಾರಜನಕ ಭೂಮಿಗೆ ಹಾಕಿದಾಗ ಪೋಲಾಗಿ ಹೋಗೋದಿಲ್ಲ, ಅದು ಕ್ರಮೇಣ ಕರಗೋದ್ರಿಂದ ಒಂದು 1.5 ತಿಂಗಳ ತನಕನೂ ಅದು ನಿಧಾನವಾಗಿ ಬಿಡುಗಡೆ ಆಗೋದ್ರಿಂದ ಸೊ ಬೆಳೆಗಳಿಗೆ ಅದು ಸಿಗ್ತಾ ಇರ್ತದೆ ಭೂಮಿಯಲ್ಲೇ. ಆಮೇಲೆ ಮುಖ್ಯವಾಗಿ ಇಲ್ಲಿ ಏನಿರುತ್ತೆ ಅಂತಂದ್ರೆ ಸಾವಯವ ಅಂಶ, ಈ ಸಾರಜನಕ ಏನಿರ್ತದೆ ಹೆಚ್ಚಿನ ಪ್ರಮಾಣದಲ್ಲಿ ಇದು ಸಾವಯವ ರೂಪದಲ್ಲೇ ಇರ್ತದೆ ಭೂಮಿಯಲ್ಲಿ. ಈ ನಿರವಯವ ರೂಪದಲ್ಲಿ ಅಂತಂದ್ರೆ ಇನ್ಆರ್ಗ್ಯಾನಿಕ್ ಫಾರ್ಮಲ್ಲಿ ಅಂದರೆ ಕರಗಿದಂಥ ನೀರಲ್ಲಿ ಕರಗಿದಂಥ ಪ್ರಮಾಣ ಕೇವಲ ಅದು 1% 5% ಇಷ್ಟೇ ಇರ್ತದೆ ಇನ್ಆರ್ಗ್ಯಾನಿಕ್ ಫಾರ್ಮಲ್ಲಿ. ಹಾಗಾಗಿ ನಾವು ಸಾವಯವ ಗೊಬ್ಬರಗಳನ್ನು ಕೂಡ ಇಲ್ಲಿ ನಾವು ಯಥೇಚ್ಛವಾಗಿ ಬಳಸ್ತಾ ಇದ್ದರೆ ಮಾತ್ರ ನಾವು ಆ ಭೂಮಿಯಲ್ಲಿ ಒಂದು ಸಾರ್ವಜನಿಕದ ಫಲವತ್ತತೆಯನ್ನು ಕೂಡ ನಾವು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕಾಗಿ ನಾವು ಸಾವಯವ ಗೊಬ್ಬರಗಳನ್ನು ಕೂಡ ಶಿಫಾರಸು ಇರುತ್ತೆ ಪ್ರತಿ ಬೆಳೆಗೂ ಎಷ್ಟಂತ, ಅದನ್ನು ಉಪಯೋಗಿಸಿದ ನಂತರ ನಾವು ರಾಸಾಯನಿಕ ಗೊಬ್ಬರಗಳನ್ನು ಅದರಲ್ಲಿ ಬೇವು ಲೇಪಿತ ಯೂರಿಯಾ ಬಳಸಿದರೆ ಇನ್ನೂ ಅದರ ಬಳಕೆ ಸಾಮರ್ಥ್ಯ ಹೆಚ್ಚಾಗುತ್ತೆ. ಅಂದರೆ ಈಗ ಸಾರಜನಕವನ್ನು ಅಥವಾ ಯೂರಿಯಾವನ್ನು ಬಳಸುವಂಥ ರೈತರಿಗೆ ಏನು ಕಿವಿಮಾತನ್ನು ಹೇಳ್ತಿರ್ತಾವೆ? ಸಾರಜನಕ ಒಂದು ಇದರ ಒಂದು ಸಾಮರ್ಥ್ಯ ನಾವು ಹೆಚ್ಚಿಸ್ಕೊಳ್ಳಿಕ್ಕೆ ರೈತರು ಏನು ಮಾಡಬೇಕು, ಮಣ್ಣಿನ ಪರೀಕ್ಷೆ ಮಾಡ್ಕೋಬೇಕು. ಮಣ್ಣಿನ ಪರೀಕ್ಷೆ ಮಾಡಿ ಅದರಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶು ಎಷ್ಟಿರ್ತದೆ ನೋಡಿಕೊಂಡು ಅದನ್ನು ಮತ್ತೆ ನಾವು ಶಿಫಾರಸನ್ನ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಂದರೆ ಅದು ಹೆಚ್ಚಿನ ಒಂದು ಸಮತೋಲನ ಗೊಬ್ಬರ ಸಿಗುತ್ತೆ ಮಣ್ಣಿನ ಪರೀಕ್ಷೆಯಿಂದ. ಸೊ ಆ ಒಂದು ಪರೀಕ್ಷೆ ಪ್ರಕಾರ ಎಷ್ಟು ರಾಸಾಯನಿಕ ಗೊಬ್ಬರ ಹಾಕಬೇಕು ಅದನ್ನು ನಾವು ಪ್ರಾರಂಭದಲ್ಲಿ ಅರ್ಧ ಸಾರಜನಕ ನೀರಾವರಿ ಬೆಳೆ ಇದ್ದರೆ ಪೂರ್ತಿ ರಂಜಕ ಪೂರ್ತಿ ಪೊಟ್ಯಾಷನ್ನು ಹಾಕಬೇಕು. ಅಂದರೆ ನಾವು ಬರೀ ಸಾರಜನಕ ಒಂದೇ ಹಾಕಿದರೆ ಬರೀ ಮೇವು ಹೂವು ಕಾಯಿ ಮರೆತು ಎಲ್ಲ ಹೂವು ಕಾಯಿ ಎತ್ತರ ಆಗುತ್ತೆ, ಹೂವು ಆಗೋದು ಆಮೇಲೆ ಕಾಯಿ ಕಟ್ಟೋದು ಕಡಿಮೆ ಲೇಟ್ ಆಗುತ್ತೆ ಮತ್ತು ಆ ಇಳುವರಿ ಮಟ್ಟನೂ ಕಡಿಮೆ ಆಗುತ್ತೆ. ಜೊತೆಗೆ ಪೊಟ್ಯಾಷನ್ನು ಇತ್ತಂತಂದರೆ ಅದು ಎಲೆಯೊಳಗೆ ಏನು ಆಹಾರ ತಯಾರಾಗಿರ್ತದೆ ಸಸ್ಯಗಳಲ್ಲಿ ಆ ಆಹಾರ ಆ ಕಾಳು. ಒಳ್ಳೆಯದು ಡಾಕ್ಟರ್ ಬಾಲನಗೌಡ್ರೆ, ಇದುವರೆಗೂ ಬೇವು ಲೇಪಿತ ಯೂರಿಯಾ ಯಾವ ರೀತಿ ಉಪಯೋಗ ಆಗತ್ತೆ ಮತ್ತು ಇದರ ಒಂದು ಬಳಕೆಯಿಂದ ರೈತರಿಗೆ ಸಹ ಏನೇನು ಅನುಕೂಲತೆಗಳಿದ್ದಾವೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ ರೈತ ಬಾಂಧವರು ಆದಷ್ಟು ಈ ಸಾರಜನಕ ಗೊಬ್ಬರವನ್ನು ವಿಶೇಷವಾಗಿ ಯೂರಿಯಾ ಗೊಬ್ಬರವನ್ನು ಹಿತಮಿತವಾಗಿ ಬಳಸಲಿ, ತಜ್ಞರ ಸಲಹೆ ಮೇರೆಗೆ ಬಳಸೋದು ಒಳ್ಳೆಯದು. ಜೊತೆಗೇ ಹಂತ ಹಂತವಾಗಿ ಅಂದರೆ ಕಂತುಗಳಲ್ಲಿ ಈ ಒಂದು ಸಾರಜನಕ ಅಥವಾ ಯೂರಿಯಾ ಗೊಬ್ಬರವನ್ನು ಬಳಸೋದ್ರಿಂದ ಒಳ್ಳೆ ರೀತಿಯಿಂದ ಬೆಳೆಗಳಿಗೆ ಸಿಕ್ಕು ಒಳ್ಳೆ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಬೇವು ಲೇಪಿತ ಯೂರಿಯಾ ಬಳಕೆಯ ಮಹತ್ವ ಕುರಿತು ಮಣ್ಣು ತಜ್ಞರಾದ ಡಾಕ್ಟರ್ ಎಸ್ಆರ್ ಬಾಲನಗೌಡರ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೇ ಸುರಕ್ಷಿತ ಹೋ ಜಾಯೇ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೇ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೇ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೇ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಾಯಚೂರು ತಾಲೂಕಿನ ಕಟ್ಲೆಟ್ಕೂರು ಗ್ರಾಮದ ಹೊನ್ನಯ್ಯಗೌಡ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು. ಇವರನ್ನು ಮಾತನಾಡಿಸಲಿದ್ದಾರೆ ಅಮರೇಶ್ ಅಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ಹೊನ್ನಯ್ಯಗೌಡ ಅಂತೇಳಿ. ಇವರು ರಾಯಚೂರು ತಾಲೂಕಿನ ಕಟ್ಲೆಟ್ಕೂರು ಗ್ರಾಮದ ರೈತರು, ತರಕಾರಿಯನ್ನು ಬೆಳೀತಿದ್ದಾರೆ, ಅವರೇಕಾಯಿಯನ್ನು ಬೆಳೆದಿದ್ದಾರೆ, ಚೆನ್ನಾಗಿ ಬೆಳೆದಿದೆ, ಈಗಾಗಲೇ ಕಟಾವು ನಡೆದಿದೆ, ಹಾಗೆಯೇ ಮಾರುಕಟ್ಟೆಯಲ್ಲೂ ಕೂಡ ಇವರು ಈ ಬೆಳೆಯನ್ನು ಸಾಗಿಸ್ತಿದ್ದಾರೆ. ಯಾಕೆ ಅವರಿಕಾಯಿಯನ್ನು ಬೆಳೆದರು, ಹೇಗೆ ಅದರ ಬೇಸಾಯವನ್ನು ಮಾಡ್ತಿದ್ದಾರೆ, ಅದು ಲಾಭ ಅನ್ನಿಸ್ತಿದೆಯೋ ಹೇಗೆ, ಮಾರುಕಟ್ಟೆ ಅವರಿಗೆ ಹೇಗೆ ಅನ್ನಿಸ್ತಿದೆ, ಒಟ್ಟಾರೆ ಅವರ ಒಂದು ಅವರೇಕಾಯಿಯ ಬೇಸಾಯದ ಅನುಭವಗಳನ್ನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅವರಿಂದ ತಿಳ್ಕೊಳ್ಳೋಣ. ಹೊನ್ನಯ್ಯಗೌಡ್ರೆ, ಈಗ ತಾವು ತರಕಾರಿ ಬೆಳೆದಿದ್ದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಸರ್, ನಾವು ಸುಮಾರು ಒಂದು 4 ವರ್ಷದಿಂದ ಮಾಡ್ತೀವಿ ಸರ್. ಈ ವರ್ಷ ಚಳಂಬರ್ಕಾಯಿ ಈ ವರ್ಷ ಹಾಕಿವಿ ಸರ್. ಅಂದರೆ ಮೊದಲೇನು ಬೆಳೀತಿದ್ರಿ 4 ವರ್ಷಕ್ಕಿಂತ ಮುಂಚೆ? ಟಮಾಟಿ, ಮೆಣಸಿನ್ಕಾಯಿ ಇವೆರಡು ಐಟಮ್ ಬೆಳೀತಿದ್ವಿ ಸರ್. ಈ ವರ್ಷ ಇದು ಹಾಕಿವಿ ಸರ್. ಅವರೇಕಾಯಿನ ಬೆಳಿಬೇಕಂತ ಹೇಳಿ ಯಾರು ಮಾಹಿತಿ ಕೊಟ್ಟರು, ಯಾರು ನೋಡಿ ನೀವು ಆರಂಭವನ್ನು ಮಾಡಿದ್ರಿ? ಇಲ್ಲ ಸರ್, ಪಲ್ಕಂದಿಡ್ಡಿ ಬಸವರಾಜ್ ಅಂತ ಯಾರಲ್ಲ ಸರ್, ಅವರೇ ಮಾಹಿತಿ ಕೊಟ್ಟರು ಸರ್ ನಮಗೆ. ನಾವು ಯಾಕಂದರೆ ಮಳೆಗಾಲದಾಗ ಹುಳ ಜಾಸ್ತಿ ಇರ್ತಾವಂತ ಹಾಕೆತ್ತಿದ್ದಿಲ್ಲ ಸರ್. ಇದೇ ವರ್ಷ ಮಾಡಿವಿ ಸರ್, ನಮ್ಗೆ ಚಲೋ ಅನ್ನಿಸ್ತಿದೆ ಸರ್. ಈ ಅವರೇಕಾಯಿ ಅಥವಾ ಈ ಚಳುಮ್ರಿಕಾಯಿ ಅಂತಾರೆ, ಬೀಜ ಎಲ್ಲಿಂದ ತಂದ್ರಿ, ಹೇಗೆ ಇದನ್ನು ಆರಂಭ ಮಾಡಿದ್ರಿ? ಬೀಜ ರಾಯಚೂರ್ಲಿ ತಂದೀವಿ ಸರ್. ಎಲ್ಲ ಮಾಹಿತಿ ಅವರು ಬಸವರಾಜ ಅವ್ರಲ್ಲಿದ್ದ ಮಾಹಿತಿ ತಗೊಂಡಿವಿ ಸರ್. ತಗೊಂಡು ಅವ್ರು ಹಾಕ್ರಿ ನಾವು ಏನು ಔಷಧಿ ಏನದ ನಾವು ಹೇಳ್ತೀವಿ ಅಂದರು. ಅದು ಹಂಗಾಗಿ ಹಾಕಿವಿ ಸರ್. ರೇಟ್ನೂ ಚೆನ್ನಾಗಿದೆ ಸರ್. ಈ ವರ್ಷ ಒಂದು 10 kg ಕವರು 200-250 ಹೋಗ್ತಾ ಇದೆ ಸರ್ ಇವಾಗ ಸದ್ಯ. ಎಷ್ಟು ಎಕರೆ ಹಾಕೊಂಡ್ರಿ? 1 acre ಆಯ್ತು, 2 acre ಆಯ್ತು, ಹೇಗೆ ಸರ್? 1 acre ಹಾಕಿವಿ ಸರ್. ಯಾಕೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಮಾಡ್ಕೋಬಹುದಾಗಿತ್ತಲ್ಲ? ಇಲ್ಲ ಸರ್, ಫಸ್ಟ್ ಟೈಮ್ ಅಲ್ಲಿ ಸರ್, ನಮಗೆ ಸ್ವಲ್ಪ ಹುಳದು ಇದಾಯಿತು, ರೋಗ ಜಾಸ್ತಿ ಇರ್ತದೆ ಅಂದ್ರೆ ಅದ್ರ ಸಲುವಾಗಿ 1 acre ಮಾಡಿವಿ ಸರ್. ಮತ್ತು ಆ ಕಡೆ 1 acre ಟೊಮಾಟೆ ಹಾಕಿವಿ ಸರ್, 1 acre ಮೆಣಸಿನಕಾಯಿ ಹಾಕಿವಿ ಸರ್, 1-2 acre ಉಳ್ಳಾಗಡ್ಡೆ ಹಾಕಿವಿ ಸರ್. ಕಾಯಿಪಲ್ಯ ಎಲ್ಲ ಥರ ಈ ರೀತಿಯ ತರಕಾರಿಗಳನ್ನು ಹಾಕೊಂಡಿದ್ದೀರಿ? ಹಾಕೊಂಡಿವಿ ಸರ್. ಹೇಗೆ ಅನಿಸ್ತಿದೆ ಈಗ ವರ್ಷ ವರ್ಷ ನೀವು ಈ ಟೊಮಾಟೆ ಹಾಕ್ತೀರಿ, ಬೇರೆ ಬೇರೆ ಉಳ್ಳಾಗಡ್ಡೆ ಹಾಕ್ತೀರಿ, ಈ ವರ್ಷ ಚಳುಮ್ರಿಕೆ ಹಾಕಿರಿ, ಹೇಗೆ ಅನಿಸ್ತಿದೆ? ಇದು ಭಾರಿ ಇದನ್ನಿಸ್ತದೆ ಸರ್ ನಮ್ಗೆ. ಯಾಕಂದರೆ ನಾವು ಹುಳ ರೋಗ ಜಾಸ್ತಿ ಇರ್ತದೆ ಅಂತ ಆಗ್ತಿದ್ದಲ್ಲ ಸರ್ ವರ್ಷ. ಈ ವರ್ಷ ಹಾಕಿವಿ ಸರ್, ನಮ್ಗೆ ಇದೇ ಉತ್ತಮ ಅನಿಸ್ತದೆ ಸರ್. ಇವಾಗ 3ನೇ ಕಟಾವು ಬಂದಿದೆ ಸರ್, ಇದು 2 ಕಟಾವು ಆಗಿದೆ ಸರ್, 3ನೇ ಕಟಾವು ಇವಾಗ ನಡೆದ ಸರ್. ಒಂದು 150 chila ಹರಿದ್ವಿ ಸರ್, 25 kg 150 chila ಹರಿದ್ವಿ ಸರ್. ಈಗ ಹೊನ್ನೆಯವರೇ, ಈಗ ನಿರ್ವಹಣೆ ಹೇಗೆ? ಖರ್ಚು, ಎಣ್ಣೆ ಸ್ಪ್ರೇ ಮಾಡೋದು, ಗೊಬ್ಬರ ಇಡೋದು, ಈಗ ಬೇರೆ ತರಕಾರಿಗಳನ್ನ ನೋಡಿದಾಗ ಈ ಚಳುಮ್ರಿಕೆ ಹೇಗೆ ಸರ್? ಬೇರೆ ಇದಕ್ಕೆ ಇದಕ್ಕೆ ಹೋಲಿಸ್ತೀರಿ ಸರ್, ಇದಕ್ಕೆ ವಾರದಾಗ 2 ಸಲ ಎಣ್ಣೆ ಹೊಡ್ತೀವಿ ಸರ್. ಗೊಬ್ಬರ ಏನದ ಡ್ರಿಪ್ ಮಾಡಿ ಸರ್, ಡ್ರಿಪ್ದಾಗೆ ಬಿಟ್ಬಿಡ್ತೀವಿ ಸರ್. ಒಂದು 10 ದಿನ 15 ದಿನಕ್ಕೆ ಒಂದು ಸಲ ಡ್ರಿಪ್ದಾಗೆ 1 acre 6 kg ಬಿಡ್ತೀವಿ ಸರ್. ಅಂದರೆ ಈಗ ಪ್ರಾರಂಭದಲ್ಲಿ ಈಗ ಬೀಜ ಊರೊತ್ತಿಂದ ಹಿಡ್ಕೊಂಡು ಅಷ್ಟೇನು ಖರ್ಚು ಬರೋದಿಲ್ಲ, ಇದು ಭಾಳ ಈ ಕಾಯಿ ಹರಕ್ಕೆ ಜಾಸ್ತಿ ಹೋಗ್ತದೆ. 4 ಮಂದಿ 30 packets ಹರ್ತಾರೆ ಸರ್, 10 kg 4 ಮಂದಿ 30 ಒಂದು ದಿನಕ್ಕೆ 30 packets ಹರ್ತಾರೆ ಸರ್. ಆಳೇನು ಜಾಸ್ತಿ ಖರ್ಚಿಲ್ಲ ಸರ್. ಅಂದರೆ ದಿನ 4-5 ಜನ ಅಥವಾ ಮನೆಯವ್ರು ಒಂದಿಬ್ಬರು ಇದ್ರಪ್ಪ ಅಂತಂದ್ರೆ ಅಷ್ಟೇನು ಕಷ್ಟ ಅನ್ಸಂಗಿಲ್ಲ. 1 acre 1 acre ಕಷ್ಟ ಅನ್ಸಲ್ಲ ಸರ್. 2-3 acre ಹಾಕಿದ್ರಪ್ಪ ಅಂತಂದ್ರೆ ಮತ್ತೆ ಲೇಬರ್ ಇಟ್ಕೋಬೇಕಾಗ್ತದೆ. ಇಟ್ಕೋಬೇಕಾಗ್ತದೆ ಸರ್. ಏನು ನೀರಾವರಿ ಮಾಡ್ಕೊಂಡಿದೆ ಅಂತ ಹೇಳಿದ್ರಿ, ಈಗ ಹರಿ ನೀರು ಅಥವಾ ಏನು ಡ್ರಿಪ್? ನಿಮ್ಮದು ಡ್ರಿಪ್ ಸರ್. ನಮ್ಮದು ಡ್ರಿಪ್ ಹಾಕ್ಸ್ಕೊಂಡು ಎಷ್ಟು ವರ್ಷ ಆಯಿತು ಸರ್? 3 ವರ್ಷ ಆಯ್ತು ಸರ್ ನಾವು ಡ್ರಿಪ್ ಮಾಡಿ. ಮೊದಲೆಲ್ಲ ಹೇಗೆ ಹಂಗೆ ಬಿಡ್ತಿದ್ರೆ? ಹಂಗೆ ಸಾಲಿಗೆ ಮಾಡಿ ಬೋದಿ ಹಾಕಿ ಬೋದಿಗೆ ಬಿಟ್ಬಿಡ್ತಿದ್ದೆ ಸರ್. ಈಗ ಡ್ರಿಪ್ ಮಾಹಿತಿ ಯಾರು ಕೊಟ್ಟರು? ಏನು ಸರ್ಕಾರದಿಂದ ಏನಾದರೂ ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ಸಬ್ಸಿಡಿ ಸಿಗ್ತಾ? ಸಬ್ಸಿಡಿ ತಗೊಂಡಿವಿ ಸರ್, 3 ವರ್ಷದಿಂದ ತಗೊಂಡಿವಿ ಸರ್. ಅನುಕೂಲ ಆಗ್ಯದ? ಅನುಕೂಲ ಆಗ್ಯದ ಸರ್. ಏನು ವ್ಯತ್ಯಾಸ ಕಾಣ್ತೀರಿ ಈಗ ಹರಿ ನೀರಾವರಿ ಮತ್ತು ಹನಿ ನೀರಾವರಿ ಡ್ರಿಪ್ ಪೈಪ್ ಅದಾವಲ್ಲ, ನಿಮಗೆ ಅನುಕೂಲ ಆಗ್ಯದ ಈಗ? ಭಾರಿ ಅನುಕೂಲ ಸರ್. ಇವಾಗ ನೀರು 2 ತಾಸು ಬಿಟ್ಟರೆ 1 acre 2 ತಾಸು ಬಿಟ್ಟರೆ ಒಂದು ದಿನ ಅವಾಗ 1 acre ತೋದಿವಿ ಸರ್. ಒಂದು ದಿನ ನೀರು ಇವಾಗ 3 acre ಬಿಡ್ತೀವಿ ಸರ್. ಡ್ರಿಪ್ ಭಾರಿ ಅನುಕೂಲ ಆಗಿದೆ ಸರ್. ಅದನ್ನು ಹೇಗೆ, ಅದನ್ನು ನೀವು ಮಲ್ಚಿಂಗ್ ಮಾಡ್ಕೊಂಡಿರಾ ಅಥವಾ ಹಾಗೆ ಹಾಕಿರಿ? ಪ್ಲಾಸ್ಟಿಕ್ ಪೇಪರ್ ಹಾಕ್ತಿರ್ತಾರೆ ಕೆಲವೊಬ್ಬರು. ಇಲ್ಲ ಸರ್, ಹಂಗೆ ಹಾಕಿವಿ ನಾವು, ಮಲ್ಚಿಂಗ್ ಹಾಕಿಲ್ಲ ಸರ್. ಮುಂದಕ್ಕೆ ನೋಡ್ತೀವಿ, ಟ್ರೈ ಮಾಡೋಣ ಸರ್. ಈ ವರ್ಷ ಬೆಳೆ ನೋಡಿಕೊಂಡು ರೇಟ್ ನೋಡಿಕೊಂಡು ಮತ್ತೆ ಮುಂದಿನ ವರ್ಷ ಈ 1 acre ಹಾಕೊಂಡಿರಿ, ಚೆನ್ನಾಗಿ ರೇಟ್ ಇದೆ, ಮತ್ತೆ ಮುಂದಿನ ವರ್ಷ ಏನಾದರೂ ಹೆಚ್ಚು ಮಾಡ್ಕೊಳ್ಳೋ ವಿಚಾರ? ಮುಂದಿನ ವರ್ಷ ಕಂಪಲ್ಸರಿ ಹೆಚ್ಚು ಮಾಡ್ತೀವಿ ಸರ್. ಮಲ್ಚಿಂಗ್ ಹಾಕಿ ಮಾಡ್ಬೇಕಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ತಗೋಣ ಅಂತ ಮನುಷ್ಯನಾಗ ಬಂದಿದೆ ಸರ್. ಇವಾಗ ಬೇಸ್ ಅನ್ನಿಸ್ತದೆ ಸರ್, ಲಾಭ ಬೇಸ್ ಇದೆ ಸರ್ ಇದ್ರಾಗ. ಇದೇ ರೇಟು ಮುಂದೆ ಇದ್ದು 1-2 acre ಇನ್ನೂ 1 acre ಜಾಸ್ತಿ ಮಾಡೋಣ ಅನ್ನಿಸ್ತದೆ ಸರ್. ಅಷ್ಟು ಹೇಳ್ಕೊಳ್ಳೋಂಥ ಒಂದು ಖರ್ಚುಗಳು, ರೋಗ ಹುಳ ಅದಕ್ಕೆ ಸರ್? ಮಳೆ ಜಾಸ್ತಿ, ವಾತಾವರಣ ಮಾಡ ಸ್ವಲ್ಪ ಕ್ಲಿಯರ್ ಇದ್ದರೆ ಸರ್ ರೋಗ ಜಾಸ್ತಿ ಇರಲ್ಲ ಸರ್. ಮಳೆ ಜಗ್ಗಿದ್ರೆ ರೋಗ ಹುಳ ಜಾಸ್ತಿ ಆಗ್ತದೆ ಸರ್. ಅದಕ್ಕೆ ವಾರದಾಗ 2-3 ಸಲ ಕಂಪಲ್ಸರಿ ಎಣ್ಣೆ ಹೊಡಿಲೇಬೇಕು ಸರ್. ಅದು ಅಂದರೆ ಈಗ 10 kg 200-250 ಒಳ್ಳೆ ರೇಟು? ಒಳ್ಳೆ ರೇಟ್ ಸರ್. ಅದು 200-250 ಹೋದರೆ ನಮ್ಗೆ ಲಾಭನೇ ಸರ್. 200 ರೂಪಾಯಿ ಹೋದ್ರೆ ಸತೆ ನಮಗೆ ಲಾಸಿನೇ ಇಲ್ಲ ಸರ್. ಅದು ಈ ಕಾಯಿ ಬಂದಿದ್ದಾವೆ, ಆರಂಭವಾಗಿದ್ದಾವೆ, ಹರಿತಿದ್ದಾರೆ, ಲೇಬರ್ ನೋಡ್ತಾ ಇದ್ದೀವಿ, ಸಾಕಷ್ಟು ಚೆನ್ನಾಗಿ ಬೆಳೆದಿದೆ. ಯಾವಾಗ ಇದನ್ನು ಬೀಜವನ್ನು ಊಣಿದ್ರಿ ಸರ್? ಜೂನ್ದಾಗ ಹಾಕಿದ್ವಿ ಸರ್. ಜೂನ್ದಾಗಲಿ ಆರಂಭ ಆಗಿದ್ದು, ಈಗ ಆಗಸ್ಟಲ್ಲಿ ಆರಂಭದಲ್ಲಿ ಅಥವಾ ಈಗ ಸ್ಟಾರ್ಟ್ ಆಗಿದೆ? ತಿಂಗಳಾಯ್ತು ಸರ್ ಅದು ಚಾಲು ಆಗಿದೆ. ಇವಾಗ 3ನೇ ಬೆಳೆ ಕಟಿಂಗ್ ಆಗ್ತದೆ. ಹಂಗೆ ಮುಂದಂಗೆಲ್ಲ ಹರ್ಕೊಂತ ಹೋದಂಗೆಲ್ಲ ಮತ್ತೆ ಹಿಂದೆಲ್ಲ ಮತ್ತೆ ಸ್ಟಾರ್ಟ್ ಆಗ್ತದೆ, ರೀಸ್ಟಾರ್ಟ್ ಆಗ್ತದೆ? ಹಾಂ, ರೀಸ್ಟಾರ್ಟ್ ಆಗ್ತದೆ ಸರ್. ತಿಂಗಳ 2 ತಿಂಗಳ ಕಾಯಿ ಬರ್ಬೋದ ಸರ್? 3 ತಿಂಗಳು ಬರ್ತದೆ ಸರ್. 3 ತಿಂಗಳ ಅಂದರೆ ತಿಂಗಳಕ್ಕೊಂದು 4-5 ಕಟಾವು? 3ರಿಂದ 4 ಆಗ್ತಾವೆ ಸರ್ ಕಟಾವು. 3ರಿಂದ 4 ಕಟಾವು ಪ್ರತಿ ತಿಂಗಳ ಬರ್ತದೆ. ಈಗ 3 ತಿಂಗಳ ನಿಮಗೆ ಅದು ಕಂಟಿನ್ಯೂ ಬರ್ತಿರ್ತದೆ? ಕಂಟಿನ್ಯೂ ಬರ್ತದೆ ಸರ್. ಚಳುಮ್ರಿಕಾಯಿ ಭಾಳಷ್ಟು ಒಳ್ಳೆಯ ಆಹಾರ, ಎಲ್ಲರೂ ಈ ಚಳುಮ್ರಿಕಾಯಿಯನ್ನು ತೊಗೋತಾರೆ, ಬೆಳೀತಿದ್ದಾರೆ. ಮಾರುಕಟ್ಟೆ ಸಮಸ್ಯೆ ಅಂತೇನೋ ಈ ವರ್ಷ ನಿಮಗೆ ಕಾಣ್ತಿಲ್ಲ. ಮುಂದಿನ ವರ್ಷ ಏನಾದರೂ ಹೆಚ್ಚು ಮಾಡೋದು? ಮುಂದಿನ ವರ್ಷ ಹೆಚ್ಚು ಮಾಡ್ತೀವಿ ಸರ್ ಕಂಪಲ್ಸರಿ. ಮತ್ತು ಟೊಮಾಟೆ ಹಾಕ್ಕೊಂಡಿವಿ ಅಂತ ಹೇಳಿದ್ರೆ ಎಷ್ಟು ಎಕರೆ ಹಾಕೊಂಡಿರಿ ಟೊಮಾಟೆ? 1 acre ಹಾಕಿವಿ ಸರ್. ಈಗ ಅದು ಈಗ ಬೆಳೆ ಬರ್ತಿದೆಯಾ? ಇನ್ನು ಈ 15 ದಿನದಾಗ ಚಾಲು ಆಗ್ಬೋದು ಸರ್. ಕಾಯಿ ಎಲ್ಲ ಕಾಯಿ ಆಗಿವೆ ಸರ್, ಒಂದು 15 ದಿನದಾಗ ಚಾಲು ಆಗ್ತವೆ ಸರ್. ಮತ್ತು ಉಳ್ಳಾಗಡ್ಡಿ? ಉಳ್ಳಾಗಡ್ಡಿ ಇನ್ನೂ 2 ತಿಂಗಳು ಟೈಮ್, 2 ತಿಂಗಳು ಆಗಿದೆ ಸರ್ ಇವಾಗ ಹಚ್ಚಿ. ಇನ್ನೂ ಒಂದು 2 ತಿಂಗಳು ಟೈಮ್ ಸರ್. ಉಳ್ಳಾಗಡ್ಡಿಗೆ ಏನು ಹರಿ ನೀರಾವರಿ ಬಿಡ್ತೀರಿ? ಇಲ್ಲ ಸರ್, ಡ್ರಿಪ್ಪೇ ಮಾಡಿ ಸರ್. ಉಳ್ಳಾಗಡ್ಡಿಗೆ ಡ್ರಿಪ್ ಮಾಡಿ ಸರ್, ಬೆಡ್ ಮಾಡಿ ಸರ್, 1.5 ಫೀಟ್ ಬೆಡ್ ಮಾಡಿ ಸರ್. ಬೆಡ್ ಮೇಲೆ ಡ್ರಿಪ್ ಪೈಪ್ ಹಾಕಿ ನಾರು ಹಚ್ಚಿಬಿಟ್ಟು ಸರ್. ಅಂದರೆ ಎಲ್ಲ ಗಿಡಗಳಿಗೆ ನೀರು ತಾಕ್ತದೆ? ಹಾಂ, ಎಲ್ಲ ಗಿಡಗಳಿಗೆ ತಾಕ್ತದೆ. ಸ್ವಲ್ಪ ಜಾಸ್ತಿ ಬಿಡಬೇಕು? ಜಾಸ್ತಿ ಬಿಡ್ಬೇಕು ಸರ್. ಇದು 2 ತಾಸು ಬಿಡೋದು, 1-3 ತಾಸು 1 ತಾಸು ಜಾಸ್ತಿ ಬಿಡ್ತೀವಿ ಸರ್. ಹಂಗಾಗಿ ಎಲ್ಲ ಬೆಡ್ ತೊಯ್ದು ಬಿಡ್ತೀವಿ ಸರ್. ಭಾರಿ ಗಡ್ಡೆ ಸರ್, ಭಾರಿ ನೈಸ್ ಬರ್ತದೆ. ಭೂಮಿ ಗಟ್ಟಿ ಆಗಿರಲ್ಲ ಸರ್, ಮೆತ್ತಗಿರ್ತದಲ್ಲ ಸರ್, ಭಾರಿ ನೈಸ್ ಬರ್ತದೆ ಸರ್ ಗಡ್ಡೆ. ಇದು ಡ್ರಿಪ್ ಇಟ್ಟಾಗ? ಹಾಂ, ಡ್ರಿಪ್ ಇಟ್ಟಾಗ ಸರ್. ಇದು ಆಯ್ತು, ಅದು ನೀವು ಹನಿ ನೀರಾವರಿ ಬಿಟ್ಟಾಗ ಅದು ಹೆಂಗಿತ್ತು? ಅದು ಭೂಮಿ ಗಟ್ಟಿಗೆ ಆಯ್ತು ಸರ್, ಗಡ್ಡೆ ಇಳ್ಯಾಕ ಸಣ್ಣದಿರ್ತದೆ ಸರ್, ಗಡ್ಡೆ ದಪ್ಪ ಆತಿದ್ದಿಲ್ಲ ಸರ್, ಸಣ್ಣದಿರ್ತದೆ ಸರ್. ಇದು ಡ್ರಿಪ್ ಆಗಿರ್ತದಲ್ಲ ಸರ್, ಭೂಮಿ ಮೆತ್ತಗಿರ್ತದ, ಗಡ್ಡೆ ಅದು ಕೈಲಿ ಎಷ್ಟಾಗ್ತದ ಅಷ್ಟು ದಪ್ಪ ಆಗಿಬಿಡ್ತದೆ ಸರ್. ಇದೇ ಮೊದಲು ಅಥವಾ ಏನು ಪ್ರತಿ ವರ್ಷನೂ ಈ ಡ್ರಿಪ್ಲಿದ್ದ ಉಳ್ಳಾಗಡ್ಡೆ ಬೆಳಿತೀರಿ? ಇಲ್ಲ, ಇದೇ ಫಸ್ಟ್ ಟೈಮ್ ಸರ್. ಒಂದ್ಸಲ ಒಂದು ನೋಡಮಂತ ಒಂದು 4 ಬೆಡ್ ಹಾಕಿದ್ದು ಸರ್, ಅದು ಬೇಸ್ ಬಂದಿದೆ ಸರ್, ಅದ್ರ ಸಲುವಾಗಿ ಇವಾಗ 2 ಎಕರೆ ಅದೇ ಡ್ರಿಪ್ಪೇ ಮಾಡಿದ್ವಿ ಸರ್. ಅದಕ್ಕೆ ಗೊಬ್ಬರ ಹೇಗೆ? ಗೊಬ್ಬರ ಚಲ್ತೀವಿ ಸರ್ ಮಾಮೂಲಿ. ಆರಂಭದಲ್ಲಿ ಈಗ ತಿಪ್ಪೆ ಗೊಬ್ಬರ ಹಾಕಬೇಕು ಅಂತ ಹೇಳ್ತಾರೆ, ಹೇಗೆ ಅದನ್ನು ಉಳ್ಳಾಗಡ್ಡೆಗೆ ಹಾಕಿವಿ ಸರ್? ತಿಪ್ಪೆ ಗೊಬ್ಬರ 1 ಎಕರೆಗೆ ಒಂದು 3 ಟ್ರಿಪ್ ಹಾಕಿವಿ ಸರ್. ಈಗ ಪ್ರತಿ ವರ್ಷ ನೀವು 3-4 ಬೆಳೆಗಳನ್ನು ಹಾಕ್ತೀರಿ, ಈಗ ಉಳ್ಳಾಗಡ್ಡೆ ಹಾಕ್ತೀರಿ, ಟೊಮೊಟೊ ಹಾಕ್ತೀರಿ, ಈ ಹೊಸದಾಗಿ ಚೌಳಂಬ್ರಿಕಾಯನ್ನು ಹಾಕಿದ್ದೀರಿ, ಏನು ಅನಿಸ್ತಿದೆ ಆ ಬೆಳೆಗೂ ಈ ಬೆಳೆಗೂ 3-4 ವರ್ಷದಿಂದ ನೀವು ಈ ತೋಟಗಾರಿಕೆಯನ್ನು ಮಾಡ್ಕೊಂಡು ಬಂದಿರೋದಕ್ಕೂ ಈ ಬೆಳೆಗೆ ಈ ಹೊಸದಾಗಿ ಆಗಿರುವಂಥ ಬೆಳೆ ನಿಮ್ಗೆ ಹೇಗೆ ಅನಿಸುತ್ತೆ? ಭಾರಿ ಉತ್ತಮ ಅನಿಸ್ತದೆ ಸರ್, ನಮಗೆ ಮಾರ್ಕೆಟ್ನೂ ಚಲೋ ಇದೆ ಸರ್. ಈ ವರ್ಷ ರಾಯಚೂರಿಗೆ ಹೋಗ್ತೀರಾ? ಹಾಂ, ರಾಯಚೂರಿಗೆ ಹೋಗ್ತೀವಿ ಸರ್. ಹಿಂಗೆ ಈಗ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ತೀರಾ 10 ಕೆಜಿ ಅಥವಾ 20-25 ಕೆಜಿ ಹೋಗಿ ಚೀಲದಲ್ಲಿ ಹೋಗ್ತೀರಿ? 10 ಕೆಜಿ ಪ್ಲಾಸ್ಟಿಕ್ ಕವರ್ ಮಾಡ್ತೀವಿ ಸರ್. ಹೋದ ತಕ್ಷಣ ದುಡ್ಡು ಕೊಟ್ಬಿಡ್ತಾರೆ? ಇಲ್ಲ ಸರ್, ಮುಂಜಾನೆ ಸಾಯಂಕಾಲ 7-8 ಗಂಟೆಗೆ ಅಲ್ಲಿ ಇಳಿಸಿಬರ್ತೀವಿ ಸರ್. ಸಾಯಂಕಾಲ ಸರ್, ಮುಂಜಾನೆ 4 ಗಂಟೆಗೆ ಹರಾಜು ಆಗ್ತದೆ ಸರ್. ಅಂದರೆ ನೀವು ಸಾಯಂಕಾಲನು ಇಟ್ಟು ಬರೋಕ್ಕೆ ಹೋಗ್ಬೇಕು ಮತ್ತು ಹರಾಜಿಗೂ 2 ಸಲ ಹೋಗ್ಬೇಕು? 2 ಸಲ ಹೋಗ್ಬೇಕು ಸರ್. ಹರಾಜು ಎಷ್ಟು ಗಂಟೆಗೆ ಆಗ್ತದೆ ರಾಯಚೂರು ಮಾರ್ಕೆಟಲ್ಲಿ? ಸರ್, 4 ಗಂಟೆಲಿದ್ದ 5 ಗಂಟೆ ತಾನೆ ಸರ್. ಅದೇ ಕೂಗ್ತಾರೆ ಅಥವಾ ಏನು ಅದನ್ನೇ ರೇಟ್ ಹೆಂಗೆ ಮಾಡ್ತಾರೆ? ಕೂಗ್ತಾರೆ ಸರ್, ಅವರು ಖರೀದಾರರು ಬಂದಿರ್ತಾರಲ್ಲ ಸರ್, ಅವ್ರು ಸುತ್ತ ನಿಂತಿರ್ತಾರೆ, ಯಾರಿಗೆ ಬೇಕು ಯಾರು ರೇಟ್ ಜಾಸ್ತಿ ಇರ್ತಾರೆ ಅವ್ರಿಗೆ ಕೊಟ್ಬಿಡ್ತಾರೆ ಸರ್. ಅದೇ ವ್ಯವಹಾರ ಹೇಗೆ, ದುಡ್ಡು ಅಕೌಂಟಿಗೆ ಹಾಕ್ತಾರೋ ಅಥವಾ ಕ್ಯಾಶ್ ಕೈಯಲ್ಲಿ ಕೊಡ್ತಾರೆ? ಕ್ಯಾಶ್ ಕೈಯಾಗಿ ಕೊಡ್ತಾರೆ ಸರ್. ಅಂದರೆ ಇದು ತರಕಾರಿ ನಿಮಗೆ ಚೌಳಂಬ್ರಿಕೆ ದಿನ ಕೈಯಾಗ ರೊಕ್ಕ ಬರ್ತಾವೆ? ಹಾಂ, ದಿನ ಬರ್ತದೆ ಸರ್. ಅಂದರೆ ಈ ಖರ್ಚಿಗೆ ಮತ್ತು ಕೂಲಾಳುಗಳಿಗೆ ಸಮಸ್ಯೆ, ಮೇಲಿನ ಖರ್ಚಿಗೆ ಇದು ಹೊರಟೋಗ್ತದೆ? ಎಲ್ಲ ಹೊರಟೋಗ್ತದೆ ಸರ್, ಇದು ಮೇಲೆ ಖರ್ಚು ಏನಾದ ಎಲ್ಲ ಹೊರಟೋಗ್ತದೆ ಸರ್. ಈಗ ಹೊನ್ನೇಗೌಡ್ರೆ, ಈಗ ತರಕಾರಿ ಬೆಳೆದು 4-5 ವರ್ಷಗಳ ನಂತರ ಇದು ಚಲೋ ರೇಟ್ ಸಿಕ್ಕೈತೆ ಅಂತೇಳಿ ನಿಮ್ಗೆ ಖುಷಿ ಇದೆ? ಖುಷಿ ಇದೆ ಸರ್, ಭಾಳಷ್ಟು ಖುಷಿ ಇದೆ ಸರ್. ನಮ್ಗೆ ಬಗಲಾಗ ಹಾಗಲಕಾಯಿ ಸತ್ತೆ ಹಾಕಿವಿ ಸರ್, ಹಾಗಲಕಾಯಿ ಹಾಕಿವಂದ್ರೆ ಅದ್ರ ರೇಟ್ ಏನಿಲ್ಲ ಸರ್. ಈ ವರ್ಷ ಇವಾಗ 2 ತಿಂಗಳ ಸರ್ ಮಾರ್ಕೆಟಿಗೆ ಬರೋಕ್ಕದು. 15 ಕೆಜಿ ಪ್ಯಾಕೆಟು 80, 60, 100 ಒಳಗೆ ಓದ್ತದೆ ಸರ್. ಅದು ಅದ್ರದ್ದೇನು ಲಾಭ ಇಲ್ಲ ಸರ್. ಅದು ಹಾಗಲಕಾಯಿ ಲಾಭ ಇಲ್ಲ? ಇಲ್ಲ ಸರ್, ಚಳಮೃಗಾಯಿದೆ ಈ ವರ್ಷ ಲಾಭನ ಸರ್. ಮತ್ತು ಬೇರೆದು ಹೀರೆಕಾಯಿ ಅವೆಲ್ಲ ಬೆಂಡಿ? ಬೆಂಡೆ ಏನಿಲ್ಲ ಸರ್, ಇವತ್ತು ಚಳಮೃಗಾಯಿದು ರೇಟ್ ಬಿಟ್ಟರೆ ಬೇರೆ ಏನೂ ರೇಟ್ ಇಲ್ಲ ಸರ್ ಈ ವರ್ಷ. ಅಂದರೆ ಇದು ನೀವು ನಿಮ್ಮ ನೆರೆಹೊರೆಯವರು ಹಾಕ್ಕೊಂಡಿದ್ದು ಹೇಳಿದ್ದು ನಿಮ್ಗೆ ಭಾಳಷ್ಟು ಅನುಕೂಲ ಆಗಿದೆ? ಭಾಳಷ್ಟು ಅನುಕೂಲ ಆಗಿದೆ ಸರ್, ನಮ್ಮ ಬಸವರಾಜ ಅಣ್ಣವ್ರು ಹೇಳಿದ್ದು ನಮಗೆ ಭಾಳಷ್ಟು ಅನುಕೂಲ ಆಗಿದೆ ಸರ್. ನಮ್ಗೆ ನಾವು ಎಲ್ಲ ಹಾಗಲಕಾಯಿ ಹಾಕ್ಬೇಕಂತ ಮಾಡಿದ್ವಿ ಸರ್. ಪೂರ್ತಿ ಹೊಲ ಹಾಗಲಕಾಯಿ ಹಾಕ್ಬೇಕಂತ ಮಾಡಿದ್ರಿ? ಹಾಗಲಕಾಯಿ ಹಾಕ್ಬೇಕಂತ ಮಾಡಿದ್ವಿ ಸರ್. ಅಣ್ಣವರು ನಮ್ಗೆ ಸಲಹೆ ಕೊಟ್ಟರು, ಪೂರ ಲಾಸ್ ಆಗ್ತೈತೆ ಸರ್ ನಮ್ಗೆ. ಎಲ್ಲ ಅದು ಹೋಯ್ತಪ್ಪ ಅಂತಂದ್ರೆ ಈಗ ನಿಮ್ಮ ಚೌಳಂಬ್ರಿ ಕೈಯಲ್ಲಿ ಕೈ ಹಿಡಿದಿದೆ? ಹಾಂ, ಭಾರಿ ಕೈ ಹಿಡಿದಿದೆ ಸರ್. ಯಾಕೆ ಮಾರ್ಕೆಟ್ ಡೌನ್ ಆತ ಅಂತ ಹೇಳ್ತೀರಿ ಹಾಗಲಕಾಯಿ ಸರ್? ಮಾಲ್ ಜಗ್ಗಿ ಬಂದಾಗ ಡೌನ್ ಆಗ್ಬಿಡ್ತು ಸರ್ ಆಟ. ಹಂಗಾಗಿ ಇದು ಅಣ್ಣವ್ರು ಹೇಳಿದ್ರು ನಮಗೆ, ಚಳಮೃಕ ಆಗ್ರಿ ಈ ವರ್ಷ ನೋಡ್ರಿ ಅಂತ ಹೇಳಿದ್ರು ಸರ್. ನಮ್ಗೊಂದು ಸಲಹೆ ಕೊಟ್ಟರು, ಅವರು ಉತ್ಸಾಹಲಿದ್ದ ನಾವು ಹಾಕಿವಿ ಸರ್. ನಮ್ಗಂದ್ರೆ ಭಾರಿ ಖುಷಿ ಆಗಿದೆ ಸರ್ ಈ ವರ್ಷ. ಅದೇ ನಾವು ಯಾವುದೇ ಬೆಳೆಯನ್ನು ಪ್ರತಿ ವರ್ಷ ಒಂದೇ ಬೆಳೆನ ಹಾಕೋದ್ರಿಂದ ನಮ್ಗೆ ಲಾಸ್ ಆಗ್ಬೋದು, ಅದಕ್ಕೆ ಬೆಳೆ ಪರಿವರ್ತನೆ ಮಾಡಬೇಕು ಅಂತ ಹೇಳ್ತಾರೆ. ಈ ವರ್ಷ ಹಾಕಿದೇವಪ್ಪ ಅಂದ್ರೆ ನೆಕ್ಸ್ಟ್ ವರ್ಷ ಇನ್ನೊಂದು ಬೆಳೆ ಹಾಕೋದು, ಆ ಜಾಗಕ್ಕೆ ಬಿಟ್ಟು ಇನ್ನೊಂದು ಜಾಗಕ್ಕೆ ಹಾಕೋದು, ಈ ರೀತಿ ಮಾಡಬೇಕು. ಅದೇನಾದ್ರೂ ಸಿಂಪರಣೆ ಮಾಡಿಸುತ್ತೆ, ನಾನು ಎಲ್ಲ ಎಣ್ಣೆ ನಾನು ಹೇಳ್ಕೊಡ್ತೀನಿ ನಿಮ್ಗೆ, ನೀವು ಹಾಕ್ರಿ ಅಂತ ನಮ್ಗೊಂದು ಪ್ರೋತ್ಸಾಹ ಕೊಟ್ಟನು ಸರ್. ಹಂಗಾಗಿ ನಾವು ಮಾಡಿವಿ ಸರ್, ನಮಗೆ ಭಾರಿ ಖುಷಿ ಆಗಿದೆ ಸರ್ ಈ ವರ್ಷ. ಎಷ್ಟು ಬೋರ್ ಅದ ನಿಮ್ಮದು ಸರ್? ನಮ್ಮದು 3 ಬೋರ್ ಇದೆ ಸರ್. ಏನು ಅನುಕೂಲತೆ ಎಲ್ಲ ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ ಸರ್. ಅಂದರೆ ನಿಮ್ಮ ಊರಿಂದ ಹೊಲಕ್ಕೆ ಎಷ್ಟು ದೂರ ಆಗುತ್ತೆ? ಇಲ್ಲಿ ಬಂದು ಮಾಡ್ಕೊಂಡು ಹೋಗಲಿಕ್ಕೆ ನಿಮಗೇನು ಕಷ್ಟ ಸರ್? ನಮಗೆ 3 ಕಿಲೋಮೀಟರ್ ಆಗ್ತದೆ ಸರ್. ಲೇಬರ್ ಅನ್ಸತ್ತೆ ಆಟೋ ಮೇಲೆ ಕರ್ಕೊಂಬರ್ತೀವಿ ಸರ್, ಆಟೋ ಮೇಲೆ ಕರ್ಕೊಂಡೋಗ್ಬಿಡ್ತೀವಿ ಸರ್. ಯಾಕೆ ಈಗ ಭಾಳಷ್ಟು ರೈತರು ನೋಡ್ತೀವಿ ನಾವು ಹಳ್ಳಿಯಲ್ಲಿ, ತಮ್ಮ ಹಳ್ಳಿ ಬಿಟ್ಟು ತಮ್ಮ ಹೊಲದಲ್ಲಿ ಒಂದು ಚೆನ್ನಾಗಿರೋ ಮನೆ ಮಾಡಿಕೊಂಡು ಅಲ್ಲೇ ಇದ್ಕೊಂಡು ಒಕ್ಕಲ್ತನವನ್ನು ಮಾಡ್ತಾರೆ, ಈಗ 3 ಕಿಲೋಮೀಟರ್ ಹೋಗಿ ಬರೋಕ್ಕೆ 4 ಕಿಲೋಮೀಟರ್ ಆಗ್ತದೆ, ಲೇಬರ್ ಖರ್ಚು ಆಗ್ತದೆ, ಯಾಕೆ ನೀವು ಇಲ್ಲೇ ಇರ್ಬೋದಲ್ಲ ಸರ್? ಇಲ್ಲಿದ್ದರೆ ಹುಡುಗರು ಚಿಕ್ಕ ಸಣ್ಣ ಹುಡುಗರು ಇರ್ತಾರೆ ಸರ್, ಶಾಲೆಗೆ ಹೋಗೋ ಹುಡುಗರು ಇರ್ತಾರೆ ಸರ್. ಹಂಗಾಗಿ ಕರೆಂಟು ರಾತ್ರಿ ಹೊತ್ತು ಕರೆಂಟ್ ಇರಲ್ಲ ಸರ್ ಇಲ್ಲಿ, ಹಂಗೆ ತೊಂದರೆ ಆಗ್ತದಂತ ಯಾರನ್ನ ಒಬ್ರು ಬಂದಿರ್ತೀವಿ ಸರ್, ಇಲ್ಲಿ ಹೊಲದಲ್ಲಿ ಮಕ್ಕಂತೀವಿ ಸರ್. ಕರೆಂಟಿನ ತೊಂದರೆ ಎಲ್ಲರೂ ಇಲ್ಲೇ ಇರ್ಬೋದು ಸರ್, ಕರೆಂಟಿನ ತೊಂದರೆಲಿದ್ದ ಹಂಗಾಗಿ ಅಲ್ಲೇ ಊರಾಗಿ ಇಟ್ಟಿದ್ದು ಬಿಡ್ತೀವಿ ಸರ್. ಅಂಥದ್ದೇನು ಕಷ್ಟ ನಿಮಗೇನು ಸಮಸ್ಯೆ ಅನಿಸಿಲ್ಲ? ಏನಿಲ್ಲ ಸರ್ ಸಮಸ್ಯೆ. ಯಾಕಂದ್ರೆ ನೀವು ಡ್ರಿಪ್ ಹಾಕೊಂಡಿದ್ದೀರಿ, ಒಂದು 2-3 ತಾಸು ಬಿಟ್ಬಿಟ್ರಪ್ಪ ಅಂತಂದರೆ ಈಗ ನಿಮ್ಮದು 3-4 ಎಕರೆ ಓಸು ಬೆಳೆಗಳಿಗೆ ಇಡ್ತದೆ? ಎಲ್ಲ ಓಸು ಬೆಳೆಗಳು ನೀರು ಹೋಗ್ಬಿಡ್ತವೆ ಸರ್. ಹಾಂ ಸರ್, ಇನ್ನೂ ಒಂದು ಆಳು ನೀರು ಕಟ್ಟ ಅದು ಒಂದು ಆಳು ಹಿಂದಕ್ಕೆ ಆಗ್ಬಿಡ್ತದೆ ಸರ್. ಈ ಸುಮ್ಮನೆ ವಾಲ್ ತಿರುಬಿಟ್ರಪ್ಪ ಅಂತಂದರೆ ಅದು ಒಂದು ಆಳಿನ ಕೆಲಸ, ಅದು ವಾಲೆ ಮಾಡಿಬಿಡ್ತದೆ. ಹ್ಞೂ, ವಾಲೆ ಮಾಡಿಬಿಡ್ತದೆ ಸರ್. ಹಂಗಾಗಿ ಭಾರಿ ಅನುಕೂಲ ಆಗಿದೆ ಸರ್ ಟ್ರಿಪ್. ಈಗ ಹೊನ್ನೇಗೌಡ್ರೆ, ಈಗ ತರಕಾರಿಗಳನ್ನು ಬೆಳೋದಕ್ಕೂ ಮತ್ತು ಈ ಬೆಳೆಗಳನ್ನು ಈ ತೊಗರಿ ಹತ್ತಿ ಇವುಗಳಿಡೋದಕ್ಕೂ ನಿಮಗೆ ಯಾವುದು ಅನುಕೂಲ ಅಂತ ಅನಿಸದ ಸರ್? ನಮಗೆ ತರಕಾರಿ ಬೆಳೆದ್ರೆ ನಮ್ಗೆ ಡೈಲಿ ರೊಕ್ಕ ಬರ್ತದೆ ಸರ್. ಇವು ಹತ್ತಿ ತೊಗರಿ ಹಾಕ್ತೀವಲ್ಲ ಸರ್, 4-6 ತಿಂಗಳು ಬೆಳೆ ಸರ್. ಅದು ರೇಟ್ ಇದ್ದರೆ ಲಾಭ ಸರ್, ರೇಟ್ ಇರ್ಲಿಕ್ಕಂದ್ರೆ ಅದು ಲಾಸ್. ಎತ್ತು ಎರಡು ಆಕಳ ಇದೆ ಸರ್. ಎತ್ತೇನಿಲ್ಲ ಸರ್, ಟ್ಯಾಕ್ಟರ್ ಇದೆ ಸರ್. ಹಾಂ ಸರ್, ಸ್ವಂತ ಟ್ಯಾಕ್ಟ್ರಿನ? ಸ್ವಂತ ಟ್ಯಾಕ್ಟರ್ ಇದೆ ಸರ್. ನೀವು ಓಡಿಸ್ತೀರಿ? ನಾವೇ ಓಡಿಸ್ತೀವಿ ಸರ್. ಅಂದರೆ ಮನೆಗೆ ಹೊಲ ನೀವು ಮಾಡಿಕೊಂಡು ಮತ್ತೆ ಬೇರೆ ಹೊಲದಕ್ಕೂ ಕೂಡ ಬಾಡಿಗೆ ಕೊಡ್ತೀರಿ? ಹ್ಞೂ, ಬಾಡಿಗೆ ಕೊಡ್ತೀವಿ ಸರ್. ಒಟ್ಟಿನಲ್ಲಿ ದನಗಳು ಕೂಡ ಇದ್ದಾವೆ? ಇದೆ ಸರ್, ಎರಡು ಆಕಳಿದೆ ಸರ್. ಹೀಗೆ ಹೊನ್ನೆಯವರೇ, ನೀವು ಭಾಳಷ್ಟು ಉಪಾಯದಿಂದ ಮಾಡಕತ್ತೀರಿ. ಯಾಕಂತಂದ್ರೆ ನಿಮ್ಮ ಹೊಲದಲ್ಲಿ ಮೂರು ಬೋರ್ ಇದ್ದಾವೆ. ಈಗ ಟೊಮಾಟೆ ಹಾಕ್ಕೊಂಡಿದ್ದೀರಿ, ಉಳ್ಳಾಗಡ್ಡೆ ಹಾಕ್ಕೊಂಡಿರಿ, ಚಿಕಡಿಗೆ ಹಾಕ್ಕೊಂಡಿರಿ, ಹಾಗಲಕಾಯಿ ಹಾಕ್ಕೊಂಡಿರಿ, ಡಾಕ್ಟ್ರಿ ಇದೆ. ಹೀಗೆ ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋದರೆ ಈ ತೋಟಗಾರಿಕೆಯಲ್ಲಿ ಲಾಭ ಅಂತ ಇದೆ ಅಂತ ನನ್ನ ಅಭಿಪ್ರಾಯ. ಲಾಭ ಇದೆ ಸರ್, ಇದರಲ್ಲಿ ತೋಟಗಾರಿಕೆಯಲ್ಲಿ ಲಾಭ ಇದೆ ಸರ್. ಒಳ್ಳೆಯದು ಹೊನ್ನೆಯವರೇ, ಚೌಳಮ್ರಿಕಾಯಿ ಹಾಗೆ ನಿಮ್ಮ ತರಕಾರಿ ಬೇಸಾಯದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಈ ವರ್ಷ ನಿಮಗೆ ಕೈ ಹಿಡಿದಿದೆ ಚೌಳಮ್ರಿಕಾಯಿ, ಒಳ್ಳೆಯ ಲಾಭವನ್ನು ತಂದುಕೊಡ್ತಾ ಇದೆ, ಚೆನ್ನಾಗಿ ಬೆಳೆ ಬರಲಿ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿ, ಕೈ ತುಂಬ ರೊಕ್ಕ ಬರಲಿ, ಭೂಮಿತಾಯಿ ನಿಮ್ಮನ್ನು ಕೈ ಹಿಡಲಿ, ನಿಮ್ಮ ಕೆಲವು ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು ಹೊನ್ನೆಯವರೇ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ರಾಯಚೂರು ತಾಲೂಕಿನ ಕಟ್ಲೆಟ್ಕೂರು ಗ್ರಾಮದ ಹೊನ್ನಯ್ಯಗೌಡ ಅವರ ತರಕಾರಿ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಅಮರೀಶ್ ಆಶಿಹಾಳ್. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆಯನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಕಡೆ ಸಾಧಾರಣದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 27-31 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 21-23 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 84-88 ಮತ್ತು ಕನಿಷ್ಠ ಆರ್ದ್ರತೆ 54-68 ಇರುವ ಸಾಧ್ಯತೆ ಇದೆ. ಇನ್ನು ಗಾಳಿಯ ವೇಗ ಪ್ರತಿ ಗಂಟೆಗೆ 19-21 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ರೈತ ಬಾಂಧವರು, ಈ ಒಂದು ಹವಾಮಾನ ವರದಿಯನ್ನು ಆಧರಿಸಿ ಕೈಗೊಳ್ಳಬೇಕಾದಂತಹ ಸಾಮಾನ್ಯ ಕ್ರಮಗಳು. ಈ ಮೂಲಕ ರೈತರಿಗೆ ಸೂಚಿಸುವುದೇನೆಂದರೆ, ಸಾಧ್ಯವಾದಷ್ಟು ಕಳೆ ನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆ ನಾಶಕವನ್ನು ಉಪಯೋಗಿಸಬೇಕು. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳೆಲ್ಲ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಇನ್ನು ಭತ್ತವನ್ನು ಬೆಳೆಯುವಂತಹ ರೈತ ಬಾಂಧವರು, ಕೆಲವೊಂದು ಭಾಗದಲ್ಲಿ ಭತ್ತದ ಬೆಳೆಯು ಮರಿಯೊಡೆಯುವ ಹಂತದಲ್ಲಿದ್ದು ಇಂತಹ ಬೆಳೆಗೆ ಮೇಲು ಗೊಬ್ಬರವಾಗಿ 18.75 ಕೆಜಿ ಸಾರಜನಕ ಮತ್ತು 43.75 ಕೆಜಿ ಪೊಟ್ಯಾಷ್ ಒದಗಿಸುವ ಗೊಬ್ಬರವನ್ನು ಕೊಡಬೇಕು. ಮೇಲು ಗೊಬ್ಬರ ಕೊಡುವ ಮೊದಲು ಗದ್ದೆಯಲ್ಲಿನ ನೀರನ್ನು ಬಸಿದು ಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ನೀರನ್ನು ಕಟ್ಟಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣ ಹತೋಟಿ ಮಾಡಲು 2.5 ಮಿಲಿ ಕಾರ್ಬೋಸ್ಪಾನ್, 25 EC ಅಥವಾ 1 ಮಿಲಿಲೀಟರ್ ಫಿಪ್ರೋನಿಲ್, 5 SCಯನ್ನು ಪ್ರತಿ ಲೀಟರ್ ನೀರಿಗೆ ಅಥವಾ 10 ಕೆಜಿ ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಇನ್ನು ಬದನೆಕಾಯಿ ಬೆಳೆಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್, 5% SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸೆಡ್, 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾ ಎಂಟ್ರಿನಿಲಿಪ್ರೋಲ್, 18.5 SCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮೀನು ಮರಿ ದಾಸ್ತಾನು ಮಾಡುವಂತಹ ರೈತ ಬಾಂಧವರು, ಮೀನು ಕೃಷಿಯಲ್ಲಿ ಸಾವಯವ ಗೊಬ್ಬರವನ್ನು ಉಪಯೋಗಿಸುವುದರಿಂದ ಹೊಂಡದ ತಳಭಾಗದಲ್ಲಿ ಮಣ್ಣು ಫಲವತ್ತಾಗುತ್ತದೆ. ಈ ಮಣ್ಣನ್ನು ಕೃಷಿ ತೋಟಗಾರಿಕೆಯಲ್ಲಿ ಗೊಬ್ಬರವಾಗಿಯೂ ಉಪಯೋಗಿಸಬಹುದು. ಇನ್ನು ಮೀನು ಮರಿ ದಾಸ್ತಾನು ಮಾಡುವವರು ಮೀನು ಮರಿಗಳನ್ನು ಹತ್ತಿರವಿರುವಂತಹ ಮೀನು ಮರಿ ಉತ್ಪಾದನಾ ಕೇಂದ್ರಗಳಿಂದ ತಂಪು ಹವಾಮಾನವಿದ್ದಾಗ ಸಾಗಣೆ ಮಾಡುವುದು ಒಳ್ಳೆಯದು. ಕೊಳದಲ್ಲಿ 3-6 ತಳಿಯ 10-15 ಸೆಂಟಿಮೀಟರ್ ಉದ್ದವಿರುವ ಮಡಿಗಳನ್ನು 2-3 ಮೀಟರ್ ನೀರಿನ ಆಳವಿರುವ ಕೊಳದಲ್ಲಿ ಪ್ರತಿ ಹೆಕ್ಟೇರ್ಗೆ 10,000-20,000 ಮರಿಗಳಂತೆ ಕೊಳದ ಫಲವತ್ತತೆ ಮತ್ತು ನೀರಿನ ಲಭ್ಯತೆಗೆ ಅನುಗುಣವಾಗಿ ದಾಸ್ತಾನು ಮಾಡಬಹುದಾಗಿದೆ. ಇನ್ನು ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವಂತಹ ಹಸಿರು ಮೇವನ್ನು ಜಾನುವಾರುಗಳಿಗೆ ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆಯನ್ನು ಪಡೆದು ಲಾಭವನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳು ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ. ಕಡಲೆಕಾಳು ಕನಿಷ್ಠ ಮತ್ತು ಗರಿಷ್ಠ 3,366 ರೂಪಾಯಿಗಳು, ಹೆಸರುಕಾಳು 5,789 ರಿಂದ 6,666, ಶೇಂಗಾ ಗುಂಗುರು 3,669 ರಿಂದ 6,052, ಈರುಳ್ಳಿ 766 ರಿಂದ 1,355, ಸೋನಾ ಮಸೂರಿ ಭತ್ತ 1,479 ರಿಂದ 1,662, ಸೂರ್ಯಕಾಂತಿ 4,529 ರಿಂದ 5,731 ಮತ್ತು ಕೆಂಪು ತೊಗರಿ ಕನಿಷ್ಠ 5,100 ರಿಂದ ಗರಿಷ್ಠ 6,628 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ಹವಾಮಾನ ವರದಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆಯನ್ನು ತಿಳಿದುಕೊಂಡಿದ್ರಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕುಷ್ಟಗಿ ತಾಲೂಕಿನ ಗುಮಗೇರ ಗ್ರಾಮದ ಗದ್ದೆಪ್ಪ ಬಾವಿಕಟ್ಟಿ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು. ಸ್ವಾಮಿ ನಮ್ಮ ಗುರುವರ ನಮ್ಮ ತುಗ್ಗಲಿ ಬನು ಬೌನೇ ಬರುತ್ತಿದ್ದೇನಾಸಿಗಪ್ಪ ತುಗ್ಗಲಿ ಬನು ಬೌನೇ ಬರುತ್ತಿದ್ದೇನಾ ಬೌನೇ ಬರು ಮಂಡಲದೊಳಗ ಕಬ್ಬಕ್ಕಿಯಗಲ್ಲಂದಾವ ಕಬ್ಬಕ್ಕಿಯಗಲ್ಲಂದಾವ ಕಬ್ಬಕ್ಕಿಯಗಲ್ಲಂದಾವಯ್ಯ ಗುಂಡಿಗೆ ಜಲ್ಲಂದಾವ ಗುಂಡೆಗೆ ಜಲ್ಲಂದಾವತಿಗೆ ಗುಂಡ ಏರಿ ನಾ ನೋಡ್ಯಾನ ಗುಂಡ ಏರಿ ನಾ ನೋಡದೊಳಗ ಏನೇನು ಕಣ್ಣಿಲಿ ಕಂಡ್ಯಾನ ಕಣ್ಣಿಲಿ ಕಂಡ್ಯಾನ ಬರುವಾಗ ನಮ್ಮ ಎತ್ತೆ ಬರುವಾಗ ಮತ್ತು ಬರುವಾದೇನಯ್ಯ ಬರುವಾದೇನಯ್ಯ.